ಮಾಡಬೇಕಾದ್ರೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಕಾಫಿಯಲ್ಲಿ ನರ್ಸರಿ ಅಂತ ಬಂದಾಗ ಒಂದು ಈ ಗ್ರೀನ್ ಶೇಡ್ ನೆಟ್ ಅಂತ ಏನ್ ಕರಿತೀವಿ, ಹಸಿರು ನೆರಳು ಪರದೆ ಪೆಂಡಲ್ ಕೂಡ ನಾವು 12-14 ಅಡಿ ಎತ್ತರದಲ್ಲಿ ಏನು ಕಟ್ಟಬೇಕಾಗುತ್ತೆ. ಚಪ್ಪರದ ರೀತಿ ನರ್ಸರಿ ಗ್ರೀನ್ ಶೇಡ್ ನೆಟ್ ಇರುತ್ತಲ್ಲ, ಒಂದು 75% ಶೇಡ್ ಇರತಕ್ಕಂತಹ ನರ್ಸರಿ ಶೇಡ್ ನೆಟ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಂಡು ನಾವು ಏನಾದರೂ ನರ್ಸಿಂಗ್ ಮಾಡಲಿಕ್ಕೆ ಮುಂದಾದರೆ ಸೊ ಖಂಡಿತ ನಮಗೆ ಸಕ್ಸಸ್ ಆಗುತ್ತೆ. ಈ ಸಸಿ ಮಡಿ ಕಾಫಿನಲ್ಲಿ ಮಾಡ್ಕೋಬೇಕು ಅಂತ ಅಂದ್ರೆ, ಹೌದು ಸರ್, ಸೂಕ್ತವಾದಂತಹ ಕಾಫಿ ಬೀಜಗಳು ಎಲ್ಲಿ ಸಿಗ್ತವೆ, ನಮಗೆ ಎಲ್ಲಿಂದ ತರಬೇಕು ಅಂತೀರಿ ಸರ್? ಈ ಕಾಫಿ ಬೀಜಗಳು ನಮ್ಮ ಕಾಫಿ ಸಂಶೋಧನಾ ಕೇಂದ್ರಗಳಲ್ಲಿ ಸಿಗುತ್ತೆ. ಅದರಲ್ಲೂ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಲ್ಲಿ ಸಿಗುತ್ತೆ, ಹಾಗೆ ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲೂ ಕೂಡ ಬೀಜಗಳು ಸಿಗುತ್ತೆ. ಕಾಫಿ ಮಂಡಳಿಯಿಂದ ಒಂದು ಇಂಡಿಯಾ ಕಾಫಿ ಆಪ್ ಅಂತ ಲಾಂಚ್ ಆಗಿದೆ. ಆ ಒಂದು ಆಪ್ ಅಲ್ಲಿ ಬೆಳೆಗಾರರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರಲ್ಲಿ ಸೀಡ್ ಕಾಫಿ ಇಂಡೆಂಟ್ ಕೂಡ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಬಾಳೆಹೊನ್ನೂರು, ಚಟ್ಟಳ್ಳಿ ಈ ತರ ಬೇರೆ ಬೇರೆ ಸಂಸ್ಥೆಗಳ ಹೆಸರು ಇರುತ್ತೆ. ಅಂದ್ರೆ ಎಲ್ಲೆಲ್ಲಿ ಸೀಡ್ ಕಾಫಿ ರೆಡಿ ಮಾಡ್ತಾ ಇರ್ತಾರೋ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೋ ಅದ್ರಗಳ ಹೆಸರು ಬರುತ್ತೆ. ಹತ್ತಿರದ ಏರಿಯಾದವರು ಇರ್ತಾರೆ, ಅವರು ಆ ಒಂದು ಸಂಸ್ಥೆ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಎಷ್ಟು ಕೆಜಿ ಬೇಕು ಏನ್ ಬೇಕು ಅಂತ ಇಂಡೆಂಟ್ ಕೂಡ ಮಾಡ್ಕೋಬಹುದು ಆ ಆಪ್ನ ಮೂಲಕ. ಸೊ ಕಾಫಿ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡ್ತಕ್ಕಂತಹ ಬೀಜಗಳೇನಿರುತ್ತೆ ತುಂಬಾ ಸುವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿರೋ ಒಂದು ಗಿಡಗಳಿಂದ ಸೆಲೆಕ್ಟ್ ಮಾಡಿರೋ ಒಂದು ಗಿಡಗಳಿಂದ ತಗೊಂಡು ತುಂಬಾನೇ ಪರಿಶೀಲನೆ ಮಾಡಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ರೆಡಿ ಶುದ್ಧಿ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀವಿ. ಹೀಗಾಗಿ ಆದಷ್ಟು ಎಲ್ಲ ಕಾಫಿ ಬೆಳೆಗಾರರು ಇರ್ಬೋದು ಅಥವಾ ಈ ದೊಡ್ಡ ದೊಡ್ಡ ನರ್ಸರಿ ಮಾಡ್ತಿರ್ತಾರಲ್ಲ ಅವ್ರು ಇರ್ಬೋದು, ಆದಷ್ಟು ನಮ್ಮ ಕಾಫಿ ಮಂಡಳಿಯಿಂದ ಸಿಕ್ತಕ್ಕಂತಹ ಕಾಫಿ ಬೀಜಗಳನ್ನ ತಗೊಂಡು ನರ್ಸರಿಯನ್ನ ಮಾಡ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾಫಿ ಬೀಜಗಳನ್ನ ಯಾವ ತಿಂಗಳಲ್ಲಿ ಊರಬೇಕಾಗತ್ತೆ ಅಥವಾ ನೆಡಬೇಕಾಗತ್ತೆ ನೋಡಿ, ಅರೇಬಿಕಾ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟ್ ಆಗುತ್ತೆ, ಸೊ ಅದೇ ತರನಾಗಿ ರೋಬಸ್ಟಾ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಹಾರ್ವೆಸ್ಟ್ ಆಗುತ್ತೆ. ಡಿಸೆಂಬರ್ ಮತ್ತೆ ಜನವರಿ ತಿಂಗಳು ಅತ್ಯುತ್ತಮವಾದ ತಿಂಗಳುಗಳು ಕಾಫಿ ಬೀಜಗಳನ್ನ ಸಸಿ ಮಡಿಗೆ ಊರ್ಲಿಕ್ಕೆ. ಕಾಫಿ ಬೀಜಗಳನ್ನ ಸಸಿ ಮಡಿಗೆ ಊರ್ಕಿಂತ ಮುಂಚೆ ಸಸಿ ಮಡಿಗೆ ಬೇಕಾಗ್ತಂತಹ ಸಲಕರಣೆಗಳು ಅಂತಂದ್ರೆ ಕಾಡ್ ಮಣ್ಣು ಇರ್ಬೋದು, ತಿಪ್ಪೆ ಗೊಬ್ಬರ ಇರ್ಬೋದು, ಮರಳು ಇರ್ಬೋದು, ಇವನ್ನೆಲ್ಲ ಒಂದು ನವೆಂಬರ್ ತಿಂಗಳಲ್ಲೇ ತಂದು ಇಟ್ಕೊಂಡು ಅವನ್ನೆಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ, ಯಾಕಂತಂದ್ರೆ ಏನು ನಾವು ತಂದಿರ್ತೀವಿ ಅದರಲ್ಲಿ ಸುಮಾರು ಕೀಟಗಳು ಇರುತ್ತೆ, ಸುಮಾರು ರೋಗಾಣುಗಳು ಇರುತ್ತೆ, ಮೊಟ್ಟೆಗಳು ಕೋಶಗಳು ಇರುತ್ತೆ. ಸೊ ಇವೆಲ್ಲ ಏನ್ ಮಾಡುತ್ತಂತಂದ್ರೆ ನಾವು ಸರಿಯಾಗಿ ಸೂರ್ಯನ ಬಿಸಿಲಿಗೆ ಓಡ್ಲಿಲ್ಲ ಅಂತಂದ್ರೆ ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಮ್ಮ ನರ್ಸರಿ ಪಾತಿಗಳಲ್ಲಿ ಹಾಗೆ ಹಾಕ್ತೀವಿ, ಅದರಲ್ಲಿ ಇರ್ತಕ್ಕಂತಹ ರೋಗಗಳು ಕೀಟಗಳು ಮತ್ತೆ ಕಾಫಿ ಸಸಿಗಳಿಗೆ ಹರಡುತ್ತೆ. ಸೊ ಹೀಗಾಗಿ ನಾವು ಸುಮಾರು ಕೆಮಿಕಲ್ಗಳು ಅದು ಇದು ಖರ್ಚು ಮಾಡಬೇಕಾಗ ಒಂದು ಪರಿಸ್ಥಿತಿ ಬರುತ್ತೆ, ಹಾಗೆ ಸೀಡ್ ಕೂಡ ವೇಸ್ಟ್ ಆಗುತ್ತೆ. ಸೊ ಹೀಗಾಗಿ ಕಾಡ್ ಮಣ್ಣು ಮತ್ತೆ ತಿಪ್ಪೆ ಗೊಬ್ಬರ ಮರಳು ಏನ್ ಹೇಳಿದೆ, ಸೊ ಇವನ್ನೆಲ್ಲ ಅಕ್ಟೋಬರ್ ನವೆಂಬರ್ ಟೈಮಲ್ಲೇ ತಂದಿಟ್ಟು ಸೂರ್ಯನ ಬಿಸಿಲಿಗೆ ಒಡ್ಡಿ ಆಮೇಲೆ ಚೆನ್ನಾಗಿ ಒಣಗಿಸ್ಬೇಕು, ಒಣಗಿಸಿ ಜರಡಿ ಹಿಡಿಬೇಕು. ಸೊ ಜರಡಿ ಹಿಡಿದ ಆದ್ಮೇಲೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಸಸಿ ಮಡಿಯನ್ನ ಅಥವಾ ಈ ಪಾತಿಗಳನ್ನ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇನ್ನೊಂದು ವಿಚಾರ ಅಂತಂದ್ರೆ ಈ ಕಳೆ ಬೀಜಗಳು ಕೂಡ ಇರ್ತವೆ. ಹೌದು ಹೌದು, ಅವು ಕೂಡ ನಿಷ್ಕ್ರಿಯ ಆಗ್ತವೆ. ಹೌದು, ಅವು ಕೂಡ ಸೂರ್ಯನ ಶಾಖಕ್ಕೆ ಒಡ್ಡೋದ್ರಿಂದ ನಿಜ ನಿಜ. ಈ ಕಾಫಿ ಬೀಜಗಳನ್ನ ಸಸಿ ಮಡಿಗಳಲ್ಲಿ ನೆಡೋದಕ್ಕಿಂತ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ, ಮತ್ತೆ ಈ ಸಸಿ ಮಡಿಗಳನ್ನ ತಯಾರಿಸುವಂತ ವಿಧಾನ ಹೇಗೆ ಅಂತ? ಈ ತಿಪ್ಪೆ ಗೊಬ್ಬರ ಮರಳು ಕಾಡ್ ಮಣ್ಣು ತಂದು ಸೂರ್ಯನ ಬಿಸಿಲಿಗೆ ಒಡ್ಡಿ ಅದನ್ನ ಚೆನ್ನಾಗಿ ಜರಡಿ ಹಿಡಿಬೇಕು. ಈ ಒಂದು ಮೂರು ಮಿಶ್ರಣ ಇದ್ರೆ ಪಾತಿಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನರ್ಸರಿ ಪಾತಿಯನ್ನ ಮಾಡೋದಕ್ಕಿಂತ ಮುಂಚೆ ಈ ಮೂರು ಅನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅಂದ್ರೆ 6-2-1 ಅನುಪಾತನ ನಾವು ಅನುಸರಿಸ್ತಾ ಇದೀವಿ. ಅದೇ ಅನುಪಾತ ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೂಡ ಕೊಟ್ಟಿದೆ. ಹಾಕಿರೋ ಪ್ರತಿಯೊಂದು ಬೀಜ ಕೂಡ ಸಸಿಯಾಗಿ ಹುಟ್ಕೊಳ್ಳುತ್ತೆ, ಯಾವುದೇ ಫೇಲ್ಯೂರ್ ಇರಲ್ಲ. 6 ಕಾಡ್ ಮಣ್ಣ ಅಂತ ಹೇಳ್ತೀವಿ, 2 ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ, ಇನ್ನು 1 ಪಾರ್ಟ್ ಏನಿದೆ ಸೊ ಅದು ಮರಳು ಹಾಕ್ಬೇಕು. ಸೊ ಈ ತರ ರೇಷಿಯೋದಲ್ಲಿ ಅಥವಾ ಅನುಪಾತದಲ್ಲಿ ನಾವು ಮಿಶ್ರಣ ಮಾಡಿ ಅದನ್ನ ಬೆಡ್ಡಲ್ಲಿ ಹಾಕ್ಬೇಕಾಗುತ್ತೆ. ಈ ಪಾತಿಯನ್ನ ಮಾಡ್ಕೋಬೇಕಾದ್ರೆ ಪಾತಿಯ ಒಂದು ಅಗಲ 1 ಮೀಟರ್ ಇರಬೇಕು, ಅಂತಂದ್ರೆ 3 ಅಡಿ ಇರಬೇಕು. ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಇರಬೇಕು, ಅನುಕೂಲಕ್ಕೆ ತಕ್ಕಂತೆ ಇರ್ಬೋದು. ನಮ್ದು ನರ್ಸರಿ ಜಾಗ ಚಿಕ್ಕದಿದ್ರೆ ಚಿಕ್ಕದಾಗಿರುತ್ತೆ, ದೊಡ್ಡದಿದ್ರೆ ದೊಡ್ಡದಾಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ನಾವು ಉದ್ದವನ್ನ ಮಾಡ್ಕೋಬಹುದು. ಅದರದ್ದು ಎತ್ತರ ಕಡಿಮೆ ಅಂದ್ರೂ 1/2 ಅಡಿ ಇರಬೇಕು. ಅಂತಂದ್ರೆ ಈ ಮಳೆಗಾಲದಲ್ಲಿ ಬಿದ್ದಂತಹ ನೀರು ನರ್ಸರಿ ಬೆಡ್ಡಿಂದ ಸೋಸಿ ಕಾಲುವೆಗಳ ಮೂಲಕ ಹೋಗುವ ಒಂದು ಅನುಕೂಲವನ್ನು ನಾವು ಮಾಡಿಕೊಡ್ಬೇಕಾಗಂದ್ರೆ 6 ಅಂಗುಲ ಅಥವಾ 15 ಸೆಂಟಿಮೀಟರ್ ಕನಿಷ್ಠ ಎತ್ತರ ಇರಬೇಕು. ಎತ್ತರ ಇರೋದ್ರಿಂದ ನೀರು ನಿಲ್ತಕ್ಕಂತಹ ಪರಿಸ್ಥಿತಿ ಬರಲ್ಲ. ಚೆನ್ನಾಗಿ ಬಸದ್ ಬಿಟ್ಟು ಕಾಲುವೆಗಳ ಮುಖಾಂತರ ಅದು ಹಾದು ಹೋಗುತ್ತೆ. ಅಂದ್ರೆ ನಾವು ಅಲ್ಲಿ ಮರಳನ್ನು ಕೂಡ ಹಾಕಿರ್ತೀವಿ, ಮರಳನ್ನು ಕೂಡ ಹಾಕಿರ್ತೀವಿ, ಹೆಚ್ಚಿನ ತೇವಾಂಶ ಬಸ್ತು ಹೋದಕ್ಕೆ ಅನುಕೂಲ ಮಾಡು. ಹೌದೌದು, ಮತ್ತೆ ಎತ್ತರದ ಮೇಲೆ ಇರುತ್ತೆ, ಸೊ ಹೀಗಾಗಿ ಅದು ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ನರ್ಸರಿ ಈ ಏನು ಬೆಡ್ಗಳನ್ನ ಅಥವಾ ಈ ಪಾತಿಗಳನ್ನ ಮಾರ್ತೀವಿ ಸರ್, ಇದು ಒಂದು ಪಾತಿಯಿಂದ ಇನ್ನೊಂದು ಪಾತಿಗೆ ಕಡಿಮೆ ಅಂತಂದ್ರೆ 1-1.5 feet ಅಂತರ ಇರಬೇಕು. ಅಂತಂದ್ರೆ ನಮ್ಗೆ ಓಡಾಡ್ಲಿಕ್ಕೆ ಅಥವಾ ಏನಾದ್ರೂ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಲಿಕ್ಕೆ, ನೀರ್ ಹಾಕ್ಲಿಕ್ಕೆ, ಕಳೆಗಳನ್ನ ಕೀಳಲಿಕ್ಕೆ, ಸೊ ಇನ್ನು ಸುಮಾರು ನರ್ಸರಿಯಲ್ಲಿ ಬರ್ತಕ್ಕಂತಹ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ನಮ್ಗೆ ಸೊ ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆ ಜೊತೆಗೆ ಬೆಡ್ ಮೇಲೆ ಬಿದ್ದಂತಹ ನೀರು ಬಸದು ಹೋಗುವಂತಹ ಒಂದು ಪರಿಸ್ಥಿತಿಗೆ ಅದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಅಂದ್ರೆ ಬಸಿಗಾಲುವೆಗಳನ್ನು ಮಾಡ್ಕೋಬೇಕಾಗುತ್ತೆ. ಬಸಿಗಾಲುವೆ ಅಂತಂದ್ರೆ ಮಳೆಗಾಲದಲ್ಲಿ, ಆಮೇಲೆ ಮಿಕ್ಕಿದ ಒಂದು ಟೈಮಲ್ಲಿ ನಾವು ಅದರಲ್ಲೇ ಓಡಾಡಬಹುದು, ಕೂರ್ಬಹುದು, ಬೇರೆ ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡ್ಕೋಬಹುದು. ಅಂದ್ರೆ ಈ ಒಂದ್ಸರಿ ಮಡಿ ತಯಾರು ಮಾಡ್ಕೊಂಡ್ಮೇಲೆ ಬೀಜಗಳನ್ನ ಯಾವಾಗ ಊರ್ಬೇಕಾಗತ್ತೆ? ನಾಳೆ ನಾವು ಬೀಜಗಳನ್ನ ಊರ್ಬೇಕು ಅಂತಂದ್ರೆ ಇವತ್ತು ಸಂಜೆ ಅದಕ್ಕೆ ನೀರು ಉಣಿಸ್ಬೇಕು ಬೆಡ್ಗೆ, ಮಡಿಗೆ. ಸೊ ಮಡಿಗೆ ಅಂತಂದ್ರೆ ಇದು ಡಿಸೆಂಬರ್ ಜನವರಿ ಟೈಮಲ್ಲಿ ನಾವು ಬೀಜಗಳನ್ನ ಊರೋದ ಅಂತ ಹೇಳ್ತೀವಿ. ಸರಿಯಾದ ಸಮಯ ಇದು ಡಿಸೆಂಬರ್ ಅಥವಾ ಜನವರಿ, ಸರಿಯಾದ ಸಮಯ ಬೀಜಗಳನ್ನು ನಾವು ನರ್ಸರಿ ಮಡಿಯಲ್ಲಿ ಊರ್ಬೇಕು. ನರ್ಸರಿ ಮಡಿಯಲ್ಲಿ ನಾಳೆ ಬೀಜಗಳನ್ನ ಊರ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸಂಜೆ ಮಡಿಗೆ ನೀರು ಉಣಿಸ್ಬೇಕು. ನೀರು ಉಣಿಸಿದಾಗ ಅದು ಮಾರನೇ ದಿನ ಬೆಳಿಗ್ಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮೃದುವಾಗಿ ನಮಗೆ ಬೀಜಗಳನ್ನ ಹಾಕ್ಲಿಕ್ಕೆ ಅಥವಾ ಬೀಜಗಳನ್ನ ಹಾಕೋಕ್ಕಿಂತ ಮುಂಚೆ ಬೆಡ್ ಮೇಲೆ ನಾವು ಸಾಲುಗಳನ್ನ ಮಾಡ್ತೀವಿ, ಸಣ್ಣ ಸಣ್ಣ ಸಾಲುಗಳನ್ನ, ರಿಡ್ಜಸ್ ಅಂಡ್ ಫರೋಸ್ ಅಂತ ಮಾಡ್ತೀವಿ. ಆ ತರ ಸಾಲುಗಳನ್ನ ಮಾಡ್ಕೊಂಡಾಗ ಕೈಗೆ ಮಣ್ಣು ಅಂಟಲ್ಲ. ಸೊ ಅವತ್ತೇ ನೀರು ಹಾಕಿಬಿಟ್ಟು ಅವತ್ತೇ ಬೀಜಗಳನ್ನ ನೆಡೋದ್ರಿಂದ ಕೈಗೆಲ್ಲ ಮಣ್ಣು ಅಂಟ್ಕೊಳ್ಳುತ್ತೆ. ಅದು ತುಂಬಾ ಒಂದು ಅಹಿತಕರ ಅನ್ಸುತ್ತೆ ಈ ಬೀಜಗಳನ್ನ ನೆಡ್ಬೇಕಾದ್ರೆ. ಸೊ ಈ ಕಾರ್ಯವನ್ನ ಮಾಡಿದಾಗ ತುಂಬಾನೇ ಅನುಕೂಲ ಆಗುತ್ತೆ ಬೀಜಗಳನ್ನ ನೆಡ್ಬೇಕಾದ್ರೆ. ಬೀಜಗಳನ್ನ ನೆಟ್ಬಿಟ್ಟು ನಾವು ಏನು ಜರಡಿ ಹಿಡಿದಿರೋ ಮಣ್ಣನ್ನ ಸ್ವಲ್ಪ ಮೇಲೆ ಉದುರಿಸಬೇಕು. ಬಿಟ್ಟು ಅದನ್ನ ಗೆರೆ ಕೊರೆದಿರ್ತೀವಲ್ಲ, ಸಾಲುಗಳನ್ನ ಮಾಡಿರ್ತೀವಿ. ಅಂದ್ರೆ ಎಷ್ಟು ಅಂತರದಲ್ಲಿ ಇರಬೇಕಾಗುತ್ತೆ ಗೆರೆಗಳು? ಗೆರೆಗಳು ಪಕ್ಕ ಪಕ್ಕದಲ್ಲಿ ಇರಬೇಕಾಗುತ್ತೆ. ಏನು 1 inch ಡಿಫರೆನ್ಸ್ ಕಾಯ್ಕೊಂಡ್ರೆ ಸಾಕಾಗುತ್ತೆ, 1 inch ಅಂತರವನ್ನು ಕಾಯ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಬೀಜದಿಂದ ಬೀಜಕ್ಕೆ ಸ್ವಲ್ಪ 1-2.5 centimeters ಅಂತ ಹೇಳ್ತೀವಿ. ಅಂದ್ರೆ 1 inch ಬೀಜದಿಂದ ಬೀಜಕ್ಕೆ ಅಂತರ ಇರಬೇಕು. ಜೊತೆಗೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 1 inch ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಆಗುತ್ತೆ. ಎಷ್ಟು ಆಳಕ್ಕೆ ನೆಡ್ಬೇಕಾಗುತ್ತೆ ಬೀಜನ? 1 inch ಅಂತಾನೆ ಹೇಳ್ತೀವಿ. ಸೊ ಅಷ್ಟು ಆಳಕ್ಕೆ ನೆಟ್ರೆ ಸಾಕು. ಜರಡಿ ಹಿಡಿದಿರೋ ಮಣ್ಣನ್ನೇ ಯೂಸ್ ಮಾಡಬೇಕು. ಆ ಮಣ್ಣನ್ನ ಸ್ವಲ್ಪ ಚದುರಿಸೋದ್ರಿಂದ ಲೈಟ್ ಆಗಿ ಮುಚ್ಕೊಳ್ಳುತ್ತೆ. ಈ ತರ ಲೈಟ್ ಆಗಿ ಮುಚ್ಚಿರೋ ಮಡಿಗಳಿಗೆ ಭತ್ತದ ಹುಲ್ಲನ್ನ ಮುಚ್ಚಬೇಕಾಗುತ್ತೆ. ಈ ಭತ್ತದ ಹುಲ್ಲನ್ನ ಮುಚ್ಚಿ ಅದ್ರ ಮೇಲೆ ಇರಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ನರ್ಸರಿ ಬೀಜಗಳನ್ನ ಊರಿ ಆದ್ಮೇಲೆ ಮೊದಲು 15 days ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ 2 times ನೀರನ್ನ ಹಾಕುವ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಅದು ಕರೆಕ್ಟ್ ಆಗಿ ಈ ಬೇಸಿಗೆ ಕಾಲದಲ್ಲಿ ಕೋಯಿನ್ಸೈಡ್ ಆಗುತ್ತೆ. ತುಂಬಾ ಸಮ್ಮರು, ತುಂಬಾ ಬಿಸಿಲು ಇರೋದ್ರಿಂದ ಸಸಿಗಳು ಬೇಗ ಮೊಳಕೆ ಓಡ್ಲಿಕ್ಕೆ, ಆಮೇಲೆ ಪ್ರತಿಯೊಂದು ಸಕ್ಸಸ್ ಆಗ್ಲಿಕ್ಕೆ ಹ್ಯುಮಿಡಿಟಿ ಜಾಸ್ತಿ ಬೇಕಾಗುತ್ತೆ, ಆರ್ದ್ರತೆ ಜಾಸ್ತಿ ಬೇಕಾಗುತ್ತೆ. ಈ ಆರ್ದ್ರತೆ ಜಾಸ್ತಿ ಬೇಕು ಅಂತಂದ್ರೆ ನೀರನ್ನ ಬೆಳಿಗ್ಗೆ ಮತ್ತೆ ಸಂಜೆ 2 times ಕೊಡಬೇಕಾಗುತ್ತೆ. ಇದು 15 days ವರೆಗೂ ಕೊಡಬೇಕಾಗುತ್ತೆ. 15 days ಆದ್ಮೇಲೆ ನಾವು ಬೆಳಿಗ್ಗೆ ಅಥವಾ ಸಂಜೆ ಯಾವ್ದಾದ್ರು 1 time ಕೊಟ್ಟರೆ ಸಾಕು, ಎಲ್ಲ ನೆಟ್ಟಕ್ಕಂತಹ ಬೀಜಗಳು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಸದೃಢವಾಗಿ ಬರುತ್ತೆ, ಯಾವುದು ಫೇಲ್ಯೂರಿಟಿ ಅಲ್ಲಿ ನಮಗೆ ಕಾಣಿಸಿಗಲ್ಲ. ಅಂದ್ರೆ ತಂಪು ಹೊತ್ತಿನಲ್ಲಿ ನೀರ್ ಹಾಕ್ಬೇಕು, ನೀರ್ ಹಾಕ್ಬೇಕು ಮುಂಜಾನೆ ಅಥವಾ ಸಂಜೆ ಹೊತ್ತು? ಸಂಜೆ ಹೊತ್ತು ತಂಪು ಹೊತ್ತಿನಲ್ಲಿ ನೀರ್ ಹಾಕ್ಬೇಕು. ಎಷ್ಟು ದಿನಕ್ಕೆ ಮೊಳಕೆ ಹೊಡಿತಾವೆ ಬೀಜಗಳು? 35-40 days ಮೊಳಕೆ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್ ಬೀಜಗಳು. ಮೊಳಕೆ ಹೊಡೆದು 1 ವಾರನೋ ಅಥವಾ 10 days ಅವು ಒಂದು ಟೋಪಿ ಸ್ಟೇಜ್ ಮೇಲೆ ಒಂದು ಬೀಜಗಳನ್ನ ಹೊತ್ಕೊಂಡು ಬಂದ್ಬಿಡುತ್ತೆ. ಬೀಜಗಳನ್ನ ಹೊತ್ಕೊಂಡು ಬಂದಾದ್ಮೇಲೆ ಅಲ್ಲಿಗೆ ಕರೆಕ್ಟ್ ಆಗಿ ಅದು 45 days ಪೂರೈಸುತ್ತದೆ. ಆ ಒಂದು ಸ್ಟೇಜ್ ಅಲ್ಲಿ ಆ ಸಸಿಗಳನ್ನ ಕಿತ್ಬಿಟ್ಟು ಮುಂದಿನ ಒಂದು ಕಾರ್ಯಕ್ರಮವನ್ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮುಂದೆ ಎಲ್ಲಿಗೆ ಅವುಗಳನ್ನು ವರ್ಗಾಯಿಸಬೇಕಾಗುತ್ತೆ ಅಂತೀರಿ? ಕಾಟಿಲೀಡ್ ಅನ್ನೋದು, ಅದಕ್ಕೆ ನಾವು ಟೋಪಿ ಅಂತಾನೂ ಕರಿತೀವಿ ಅಥವಾ ಬಟನ್ ಸ್ಟೇಜ್ ಅಂತಾನೂ ಕರಿತೀವಿ. ಸೊ ಒಂದೊಂದು ಹಂತದಲ್ಲಿ ಏನಾಗುತ್ತೆ ಸರ್, ಈಗ ಸರಿಯಾದ ಸಮಯಕ್ಕೆ ಲೇಬರ್ ಸಿಗಲ್ಲ, ಕಾರಣಾಂತರಗಳಿಂದ ಡಿಲೇ ಆಗುತ್ತೆ. ಅಂತಂದ್ರೆ ಆ ಏನು ಕಾಟಿಲೀಡನ್ ಅಂತ ಕರಿತೀವಿ ಆ ಬಟನ್, ಆ ಬೀಜ ಏನಾಗುತ್ತೆ ಅದು ಓಪನ್ ಆಗಿಬಿಟ್ಟು 2 eggs ಬರುತ್ತೆ. ಆ 2 eggs ಸ್ಟೇಜ್ಗೆ ನಾವು ಬಟರ್ಫ್ಲೈ ಸ್ಟೇಜ್ ಅಂತ ಕರಿತೀವಿ. ಹೀಗಾಗಿ ಸಸಿಗಳನ್ನ 2 times ಕೂಡ ನಾವು ನಾಟಿ ಮಾಡಬಹುದು. ಅಂದ್ರೆ ಬೇರೆ ಸಸಿ ಮಡಿಯಿಂದ ಕುಕ್ಕೆಗಳಲ್ಲಿ ಅಥವಾ ಬುಟ್ಟಿಗಳಲ್ಲಿ ನಾವು ಸೊ ನೆಡ್ಬಹುದು. ಅಂದ್ರೆ ಬುಟ್ಟಿಗಳು ಅಂತ ಹೇಳಿರ್ತಾವು, ಎಷ್ಟು ಸಸಿಗಳನ್ನ ನೆಡಬಹುದು ಒಂದು ಬುಟ್ಟಿಗೆ? ಒಂದು ಬುಟ್ಟಿಗೆ 1 ಸಸಿಯನ್ನ ನಾವು ನೆಡ್ಬೇಕಾಗುತ್ತೆ ಸರ್. ಅಂದ್ರೆ ಅವು ಬಿದಿರು ಬುಟ್ಟಿಗಳ? ಇಲ್ಲ, ಬುಟ್ಟಿ ಅಂತಂದ್ರೆ ಪಾಲಿಥಿನ್ ಕುಕ್ಕೆ, ಇದು ಪಾಲಿ ಬ್ಯಾಗ್ಸ್ ಅಂತ ಕರಿತೀವಿ. ಈ ಪಾಲಿಥಿನ್ ಚೀಲಗಳು ಇರ್ತಾವಲ್ಲ? ಹೌದು, ಪಾಲಿಥಿನ್ ಚೀಲಗಳಲ್ಲೇನೆ ಹಾಕೋಬಹುದು. ಹೇಳವಾಗಿ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಈ ಪಾಲಿಥಿನ್ ಚೀಲಗಳು ಚೀಪರ್, ಇವುದು ತುಂಬಾ ಡ್ಯೂರೇಬಲ್ ಇರುತ್ತೆ. 6 to 8 months ನರ್ಸರಿಯಲ್ಲಿ ಇಡಬೇಕಾಗುತ್ತೆ ಚೀಲಗಳನ್ನ. ಹೀಗಾಗಿ ಪಾಲಿಥಿನ್ ಚೀಲಗಳೇ ಬೆಸ್ಟ್ ಇದಕ್ಕೆ, ಕಾಫಿ ನರ್ಸರಿ ಮಾಡ್ಲಿಕ್ಕೆ. ಒಂದು ಚೀಲಕ್ಕೆ ಕಡಿಮೆ ಅಂದ್ರೂ 8 to 10 ರಂಧ್ರಗಳಿರ್ಬೇಕು. ಅಂತಂದ್ರೆ ಈ ನಾಟಿ ಮಾಡಿದಾದ್ಮೇಲೆ ನೀರು ಚೆನ್ನಾಗಿ ಬಸದ್ ಹೋಗ್ಬೇಕು ಅಂತ ಹೇಳಿ ಒಳ್ಳೆ ರಂಧ್ರಗಳಿರ್ಬೇಕು ಗಾಳಿ ಆಡ್ಲಿಕ್ಕೆ. ಅಂತಹ ಚೀಲಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಸಿಗಳನ್ನ ನೆಟ್ಟರೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಬುಟ್ಟಿ ನರ್ಸರಿನಲ್ಲಿ ತಾವೇನು ಬಟರ್ಫ್ಲೈ ಹಂತದ ಸಸಿಗಳು ಅಂದ್ರೆ ಅವನ್ನ ನೆಡಬೇಕು? ಟೋಪಿ ಹಂತ, ಟೋಪಿ ಹಂತ ಇರ್ಬೋದು, ಎರಡು ಹಂತದಲ್ಲಿ ನೆಡಬಹುದು. ಆದಷ್ಟು ಬಟನ್ ಹಂತದಲ್ಲಿ ನೆಡ್ಲಿಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂತಂದ್ರೆ ಏನೋ ಕಾರಣಾಂತರಗಳಿಂದ ನಾವು ನೆಡಕ್ ಆಗಿರಲ್ಲ ಬಟನ್ ಹಂತದಲ್ಲಿ ಅಥವಾ ಟೋಪಿ ಹಂತದಲ್ಲಿ. ಆ ಹಂತದಲ್ಲಿ ಆ ಸ್ಟೇಜ್ ದಾಟಿಬಿಟ್ಟು ಅದು ಬಟರ್ಫ್ಲೈ ಸ್ಟೇಜ್ ಬಂದಿರುತ್ತೆ. ಬಟರ್ಫ್ಲೈ ಸ್ಟೇಜ್ ಬಂತು, ನಾವು ಇನ್ನೇನು ನೆಡಬಹುದ ಅಥವಾ ನೆಡಲ್ಲ ಅನ್ನುವ ಒಂದು ಸಂಶಯ ಏನ್ ಬೇಡ, ನೆಟ್ರು ಕೂಡ ಬರುತ್ತೆ. ಬಟ್ ಆದಷ್ಟು ಅವಾಯ್ಡ್ ಮಾಡಿ. ಅಂದ್ರೆ ಸಾಕಷ್ಟು ರಂಧ್ರಗಳು ಇರಬೇಕಾಗತ್ತೆ, ಹೆಚ್ಚಾದ ನೀರು ಬಸ್ದು ಹೋಗೋದಕ್ಕೆ. ಬಸ್ದು ಹೋಗುದು ಇನ್ನೇನಾದ್ರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಲ್ಲಿ? ಅದರದ್ದು ಗೇಜ್ ಅಂತ ನಾವು ಕರಿತೀವಿ, 500 gauge ಅದು ಹೊಂದಿರಬೇಕು. ಒಂದು 22 centimeter ಅದು ಉದ್ದ ಇರಬೇಕು, ಮತ್ತೆ 15 centimeter ಅಗಲ ಇರಬೇಕು. ಈ ತರ ಗಾತ್ರ ಇರತಕ್ಕಂತಹ ಪಾಲಿ ಬ್ಯಾಗು ಸಾಮಾನ್ಯವಾಗಿ 1 kg ಅಷ್ಟು ಅದು ಮೀಡಿಯಾನ ಹಿಡಿದುಕೊಳ್ಳುತ್ತೆ ಸರ್. ಮೀಡಿಯಾ ಅಂತಂದ್ರೆ ಇದರಲ್ಲಿ ಕಾಡ್ ಮಣ್ಣು ಇರುತ್ತೆ, ತಿಪ್ಪೆ ಗೊಬ್ಬರ ಇರುತ್ತೆ, ಹಾಗೆ ಮರಳು ಕೂಡ ಇರುತ್ತೆ. ಸಸಿ ಮಡಿಗಳನ್ನ ರೆಡಿ ಮಾಡಬೇಕಾದ್ರೆ 6:2:1 ಅನುಪಾತದಲ್ಲಿ ಏನ್ ಮಿಶ್ರಣ ಮಾಡಿ ಹಾಕಿರ್ತೀವೋ ಅದೇ ಮಿಶ್ರಣವನ್ನ ಕೂಡ ನಾವು ಪಾಲಿ ಬ್ಯಾಗ್ ಗಳಲ್ಲಿ ಕೂಡ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇರಬೇಕು. ಯಾವಾಗ ಈ ಸಸಿ ಮಡಿಗಳಲ್ಲಿ ಹಾಕಿದ ಬೀಜಗಳು ಟೋಪಿಶ್ ಹಂತಕ್ಕೆ ಬರುತ್ತೋ ಆ ಹಂತಕ್ಕೆ ಇಮಿಡಿಯೇಟ್ ಆಗಿ ಅವನ್ನ ಕಿತ್ಬಿಟ್ಟು ಈ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ನೆಡಬೇಕು. ಇನ್ನೊಂದೇನಂತಂದ್ರೆ, ಪಾಲಿಥಿನ್ ಬ್ಯಾಗ್ ಗಳಲ್ಲಿ ನೆಡಕ್ಕಿಂತ ಮುಂಚೆ ಸಸಿಗಳನ್ನ ಕೀಳುವ ಮೊದಲು ಅದಕ್ಕೆ ನೀರು ಉಣಿಸ್ಬೇಕು. ಚೆನ್ನಾಗಿ ನೀರು ಉಣಿಸಿ ಆದ್ಮೇಲೆ ಮಣ್ಣೆಲ್ಲ ಹದ ಆಗುತ್ತೆ, ನಮ್ಗೆ ಆ ಸಸಿಗಳನ್ನ ಕೀಳಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಬೇರುಗಳಿಗೆ ತೊಂದರೆ ಆಗದಂತೆ ನಾವು ಸುಲಭವಾಗಿ ಕೀಳಬಹುದು. ಸೊ ಯಾವುದೇ ತೊಂದರೆ ಆಗಲ್ಲ, ಆದಷ್ಟು ಡ್ಯಾಮೇಜಸ್ ಅನ್ನ ನಾವು ಅವಾಯ್ಡ್ ಮಾಡಬಹುದು. ಮತ್ತೆ ನೆಡುವಾಗ ಏನ್ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಸಸಿ ಮಡಿಯಿಂದ ಸಸಿಗಳನ್ನ ಕಿತ್ತಾದ್ಮೇಲೆ ಮಾಮೂಲಿ ನೀರಿರ್ಬೋದು, ಸಗಣಿ ನೀರಿರ್ಬೋದು, ಅದರಲ್ಲಿ ಸ್ವಲ್ಪ ಹೊತ್ತು ಅದನ್ನ ನೆನೆಸಿ ಇಡಬೇಕಾಗುತ್ತೆ ಸಸಿಗಳನ್ನ. ಅಂತಂದ್ರೆ ಡೆಸಿಕೇಶನ್ ಆಗಬಾರ್ದು ಅಂತ, ಒಣಗಬಾರ್ದು ಅಂತ ಹೇಳಿ, ಬಾಡಬಾರ್ದು ಅಂತ ಹೇಳಿ ಇಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿ, ಆಮೇಲೆ ಈ ಏನು ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಆಲ್ರೆಡಿ ಮಿಶ್ರಣ ಮಾಡಿ ನೀವು ಹಾಕಿ ಬುಟ್ಟಿಗಳನ್ನ ಜೋಡಿಸ್ಬಿಟ್ಟು ಇಟ್ಟಿರ್ತೀರಾ, ಅದಕ್ಕೆ ಕೋಲಿನಿಂದ ಒಂದು ರಂಧ್ರವನ್ನ ಮಾಡಬೇಕು. ಆ ಏನು ಸಸಿಯ ಬೇರಿನ ಸೈಜ್ ಇರುತ್ತೋ ಆ ಸೈಜ್ಗೆ ತಕ್ಕಾಗಿ ರಂಧ್ರ ಮಾಡಬೇಕಾಗುತ್ತೆ. ಆ ರಂಧ್ರ ಮಾಡಿ ಅದರಲ್ಲಿ ನಿಧಾನವಾಗಿ ಸಸಿಯನ್ನ ಕೂರಿಸ್ಬೇಕಾಗುತ್ತೆ. ಈ ಸಸಿಯನ್ನ ಕೂರಿಸೋಕ್ಕಿಂತ ಮುಂಚೆ ಅದರ ತಾಯಿ ಬೇರನ್ನ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ. ಈ ತರ ಕಟ್ ಮಾಡೋದ್ರಿಂದ ಪಕ್ಕದಲ್ಲಿ ಇರ್ತಕ್ಕಂತಹ ಅಡ್ವೆಂಚರ್ಸ್ ರೂಟ್ಸ್ ಅಂತ ಕರಿತೀವಿ, ಅಥವಾ ಆಕ್ಸಿಲರಿ ರೂಟ್ಸ್ ಅಂತ ಕರಿತೀವಿ, ಅಂದ್ರೆ ದ್ವಿತೀಯ ಹಂತದ ಬೇರುಗಳು ಅವು ಚೆನ್ನಾಗಿ ಬಂದು ಗಿಡಕ್ಕೆ ಒಳ್ಳೆ ಒಂದು ಭದ್ರತೆ ಸಿಗುತ್ತೆ. ಸೊ ಇಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೆ ಸಾಕು, ಗಿಡಗಳು ತುಂಬಾ ಚೆನ್ನಾಗಿ ಸದೃಢವಾಗಿ ಒಳ್ಳೆ ಆರೋಗ್ಯವಾಗಿ ಬಂದ್ಬಿಡುತ್ತೆ. ಇನ್ನು ಈ ಮಳೆಗಾಲದಲ್ಲಿ ಹೆಚ್ಚು ನೀರು ಬರ್ತಾ ಇರುತ್ತೆ. ಹೌದು, ಮತ್ತೆ ಮಳೆನೂ ಹೆಚ್ಚು ಬರ್ತಾ ಇರೋದ್ರಿಂದ ಹೆಚ್ಚು ನೀರು ಬುಟ್ಟಿಗಳಿಗಾಗಬಹುದು, ಪಾಲಿಥಿನ್ ಚೀಲಗಳಿಗಾಗಿ ಬೀಳೋ ಸಾಧ್ಯತೆ ಇರುತ್ತೆ. ಇಂತ ಸಂದರ್ಭದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗುತ್ತೆ? ಏನಂತಂದ್ರೆ, ಈಗ ನರ್ಸರಿ ಇದ್ರೆ ನೆರಳು ಪರದೆಯನ್ನ ಹಾಕಿರ್ ಚಪ್ರ ಹಾಕೊಂಡಿರ್ತಾರೆ. ಒಬ್ಬೊಬ್ರಿಗೆ ಹೊಸದಾಗಿ ಹಾಕೊಂಡಿರ್ತಾರೆ, ಅವ್ರದ್ದು ಏನ್ ಸಮಸ್ಯೆ ಬರಲ್ಲ. ಬಟ್ ಹಳೆ ಚಪ್ರ ಹಾಕೊಂಡಿರ್ತಾರೆ, ಗ್ರೀನ್ ಶೇಡ್ ನೆಟ್ ಪರದೆ ಹಾಕೊಂಡಿರ್ತಾರೆ. ಸೊ ಸುಮಾರು ಕಡೆ ತೂತುಗಳಾಗಿರುತ್ತೆ, ಕಿಂಡಿಗಳು ಬಿದ್ದಿರುತ್ತೆ. ಸೊ ಅವನ್ನ ರಿಪೇರಿ ಕೂಡ ಮಾಡಿರಲ್ಲ. ಅಂತ ಸಂದರ್ಭದಲ್ಲಿ ಮಳೆ ನೀರು ಡೈರೆಕ್ಟ್ ಆಗಿ ಅವ್ನು ನಾಟಿ ಮಾಡಿದ ಬುಟ್ಟಿ ಒಳಗಡೆ ಅಥವಾ ಪಾಲಿಥಿನ್ ಬ್ಯಾಗ್ ಮೇಲೆ ಬೀಳುತ್ತೆ. ಪಾಲಿಥಿನ್ ಬ್ಯಾಗ್ ಮೇಲೆ ಡೈರೆಕ್ಟ್ ಆಗಿ ಬಿದ್ದಾಗ ಆ ಬುಟ್ಟಿಯಲ್ಲಿ ಅಥವಾ ಪಾಲಿಥಿನ್ ಬ್ಯಾಗ್ ಅಲ್ಲಿ ಇರ್ತಕ್ಕಂತಹ ಮೀಡಿಯಾ ಎಲ್ಲ ಸಿಡಿದ್ಬಿಟ್ಟು ಕೆಳಗಡೆ ಬೀಳುತ್ತೆ. ಈ ಒಂದು ಸಮಸ್ಯೆ ಬರುತ್ತೆ. ಅವಾಗ ಮೀಡಿಯಾದ ಕೊರತೆ ಉಂಟಾಗುತ್ತೆ, ಒಂದು ಕಾಫಿ ಗಿಡಗಳಿಗೆ. ಇನ್ನೊಂದು, ಪದೇ ಪದೇ ಇದೇ ಕಾರಣ ಮುಂದುವರೆದ್ರೆ ಸೊ ನೀರು ಕೂಡ ನಿಂತ್ಕೊಳ್ಳುತ್ತೆ. ನೀರ್ ಕೂಡ ನಿಂತ್ಕೊಳ್ಳೋದ್ರಿಂದ ರೋಗಗಳ ಒಂದು ಕೊರತೆ ಕಂಡು ಬರುತ್ತೆ. ಅಂತಂದ್ರೆ ರೋಗಗಳು ಕಂಡು ಬರ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇದು ನಮ್ಗೆ ತುಂಬಾನೇ ನಷ್ಟವನ್ನ ತಂದ್ಕೊಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ, ಮಾಮೂಲಿ ಜೂನ್ ಜುಲೈ ಟೈಮಲ್ಲಿ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೋ ಅವಾಗ ಈ ತರ ಪರಿಸ್ಥಿತಿಗಳು ಬರುತ್ತೆ. ಈ ತರ ಪರಿಸ್ಥಿತಿಗಳು ಬರೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಾಗತ್ತಂತಂದ್ರೆ, ಒಂದೆಲೆ ಅಥವಾ 2 ಜೊತೆ ಎಲೆ 3 ಜೊತೆ ಎಲೆ ಬಂದಿರುತ್ತೋ ಅಂತ ಸಸಿಗಳಿಗೆ ಸಣ್ಣದಾಗಿ ಪಾಲಿಥಿನ್ ತುರಂಗವನ್ನ ಅದ್ರ ಮೇಲೆ ಚಪ್ಪರದ ರೀತಿಯೇ ಕಡಿಮೆ ಅಂತರದಲ್ಲಿ ಹಾಕೋಬೇಕಾಗುತ್ತೆ. ಇದಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡಿದಷ್ಟು ಒಳ್ಳೇದು. ಯಾಕಂತಂದ್ರೆ ಈ ನರ್ಸರಿ ಪರದೆ ಮೇಲೆ ಬಿದ್ದು ಇದ್ರ ಮೇಲೆ ಬೀಳ್ತಕ್ಕಂತಹ ಸಂದರ್ಭ ಇರುತ್ತೆ, ಅದು ಅವಾಯ್ಡ್ ಆಗಿ ಹೋಗುತ್ತೆ. ಈ ತರ ಮಾಡೋದ್ರಿಂದ ಕೊಳೆ ರೋಗವನ್ನ ತಪ್ಪಿಸ್ಕೋಬಹುದು, ಅಥವಾ ಬುಟ್ಟಿಯಲ್ಲಿ ನಿಲ್ತಕ್ಕಂತಹ ನೀರನ್ನ ಕೂಡ ತಪ್ಪಿಸಬಹುದು, ಅಥವಾ ಬುಟ್ಟಿಯಿಂದ ಮಣ್ಣು ಹೊರಗಡೆ ಬರದಂತೆ ಕೂಡ ನೋಡ್ಕೋಬಹುದು. ಈ ತರ ಕ್ರಮಗಳನ್ನ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನರ್ಸರಿ ಸಸಿಗಳನ್ನ ತುಂಬಾ ಸದೃಢವಾಗಿ ಬೆಳೆಸ್ಕೋಬಹುದು. ಸಸಿ ಮಡಿ ಅಥವಾ ನರ್ಸರಿಯಲ್ಲೂ ಕೂಡ ಏನಾದ್ರು ಕೀಟ ರೋಗಗಳ ಹಾವಳಿ ಕಂಡು ಬರುತ್ತೆ? ಹೌದು ಸರ್, ಕಂಡು ಬರುತ್ತೆ. ಬೇರೆ ಬೆಳೆಗಳ ತರ ಕಾಫಿಗೂ ಕೂಡ ನರ್ಸರಿಯಲ್ಲಿ ತುಂಬಾ ನಷ್ಟವನ್ನು ತರ್ತಕ್ಕಂತಹ ಕೀಟಗಳಾಗ್ಲಿ ರೋಗಗಳಾಗ್ಲಿ ಕಂಡು ಬರಲ್ಲ. ಅದರಲ್ಲೂ ಕೀಟಗಳಿಗಿಂತ ಜಾಸ್ತಿ ರೋಗಗಳ ಸಮಸ್ಯೆ ಈ ಕಾಫಿ ಸಸಿ ಮಡಿಗಳಲ್ಲಿ ಕಂಡು ಬರುತ್ತೆ. ಕೀಟಗಳು ಅಂತಂದ್ರೆ ಮಾಮೂಲಿ ಗ್ರಾಸ್ ಹಾಪರ್ ಅಂತ ಕರಿತೀವಿ. ಈ ಗ್ರಾಸ್ ಹಾಪರ್ದು ಸಮಸ್ಯೆ ಯಾವಾಗ ಕಂಡು ಬರುತ್ತೆ ಅಂತಂದ್ರೆ ಈ ಪಾತಿಯನ್ನ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಕಳೆಗಳು ಜಾಸ್ತಿ ಆದಾಗ ಮಿಡತೆಗಳು ಕಂಡು ಬರುತ್ತೆ. ಕಳೆಗಳನ್ನ ಎಲ್ಲಿವರೆಗೂ ಚೆನ್ನಾಗಿ ನಿರ್ವಹಣೆ ಮಾಡಲ್ವು ಅಲ್ಲಿವರೆಗೂ ಈ ಮಿಡತೆಗಳ ಹಾವಳಿ ಇರುತ್ತೆ. ಹೇಗೆ ಸರಿಯನ್ನ ಕ್ಲೀನ್ ಇಟ್ಕೋತೀವಿ ಅದರ ಮೇಲೆ ಈ ಕೀಟಗಳ ತೊಂದರೆ ಗಮನಿಸಬಹುದು. ಅದಕ್ಕೆ ತಕ್ಕಂತೆ ನಾವು ಅದನ್ನ ಮಾಡ್ಕೋಬಹುದು. ಈ ಕೀಟಗಳಲ್ಲಿ ಈ ಮಿಡತೆ ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳು ಇದರಲ್ಲಿ ಕಂಡು ಬರಲ್ಲ. ಹೀಗಾಗಿ ನರ್ಸರಿಯಲ್ಲಿ ಕೀಟ ಅಂತಂದ್ರೆ ಅಂತ ಏನು ಸಮಸ್ಯೆ ಇಲ್ಲ, ಅಂತ ಏನು ನಿರ್ವಹಣೆ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಪ್ರೊವೈಡೆಡ್ ಏನಂತಂದ್ರೆ ನರ್ಸರಿಯನ್ನ ತುಂಬಾ ಕ್ಲೀನ್ ಆಗಿ ಕಳೆಗಳಿಂದ ದೂರ ಬಿಡಬೇಕು, ಅದು ಒಂದೇ ನಾವು ಮಾಡಬೇಕಾಗಿರೋದು. ಇನ್ನು ರೋಗ ಅಂತ ಬಂದಾಗ ಮೊದಲಿಗೆ ಬರೋದು ಡ್ಯಾಂಪಿಂಗ್ ಅಪ್ ಅಂತಂದ್ರೆ ಸಸಿ ಕೊಳೆ ರೋಗ ಅಂತ ಬರುತ್ತೆ. ಈ ಡ್ಯಾಂಪಿಂಗ್ ಅಪ್ ಅಲ್ಲಿ ಸಾಮಾನ್ಯವಾಗಿ ಎರಡು ಹಂತದ ಡ್ಯಾಂಪಿಂಗ್ ಅಪ್ ಬರುತ್ತೆ, ಒಂದು ಪ್ರೀ ಎಮರ್ಜೆಂಟ್ ಡ್ಯಾಂಪಿಂಗ್ ಅಪ್ ಮತ್ತೆ ಪೋಸ್ಟ್ ಎಮರ್ಜೆನ್ಸ್ ಡ್ಯಾಂಪಿಂಗ್ ಅಪ್ ಅಂತ. ಈ ಪ್ರೀ ಎಮರ್ಜೆನ್ಸ್ ಅಂತಂದ್ರೆ ಈ ಬೀಜದ ಮೂಲಕ ಕಾಡ್ ಮಣ್ಣನ್ನ ಕಲೆಕ್ಟ್ ಮಾಡಿರ್ತೀವಿ. ಆವಾಗ್ಲೇ ನಾನು ಹೇಳಿದೆ ಕಾಡ್ ಮಣ್ಣನ್ನ ಬಿಸಿಲಿಗೆ ಒಡ್ಡೋದ್ರಿಂದ ರೋಗ ಶಿಲೀಂಧ್ರಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ. ಆ ತರನಾಗಿ ಸರಿಯಾದ ಒಂದು ಕ್ರಮವನ್ನು ವಹಿಸ್ಕೊಳ್ಳಿಲ್ಲ ಅಂತಂದ್ರೆ ಅದೇ ಶಿಲೀಂಧ್ರಗಳು ಈ ಬುಟ್ಟಿಯಲ್ಲೂ ಕೂಡ ಕಂಟಿನ್ಯೂ ಆಗಿ ಬೀಜ ಇನ್ನು ಮೊಳಕೆ ಹೊಡಿಕಿಂತ ಮುಂಚೆನೆ ಆ ಬೀಜ ಕೊಳತೋಗುವಂತ ಒಂದು ಸಂದರ್ಭ ಒದಗಿ ಬರುತ್ತೆ. ಕಾಫಿ ಬೋರ್ಡ್ ದಿಂದನೇ ಸೀಡ್ಗಳನ್ನ ತಗೊಳ್ಳಿ ಅಂತ ಇವೆಲ್ಲ ಬರಬಾರದು ಅಂತ ಹೇಳಿ ಇದಕ್ಕೆ ಕಾರ್ಬನ್ಡೈಸಿಮ್ ಇಂದ ಟ್ರೀಟ್ ಮಾಡಿ ಅದನ್ನ ಚೆನ್ನಾಗಿ ಪ್ಯಾಕಿಂಗ್ ಮಾಡಿನೇ ನಾವು ಎಲ್ಲ ಬೆಳೆಗಾರರಿಗೆ ಸಪ್ಲೈ ಮಾಡಿರ್ತೀವಿ. ಇನ್ನು ಪೋಸ್ಟ್ ಎಮರ್ಜೆಂಟ್ ಡ್ಯಾಂಪಿಂಗ್ ಅಪ್ ಅಂತಂದ್ರೆ ಈ ಎರಡೆಲೆ ಇರುತ್ತೆ, ಮೂರೆಲೆ ಇರುತ್ತೆ. ಆ ಸಂದರ್ಭದಲ್ಲಿ ಮಣ್ಣಿನ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಲರ್ ರೀಜನ್ ಅಲ್ಲಿ ಸ್ವಲ್ಪ ಕೊಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಬೇರೆ ಗಿಡಗಳಿಗೆ ಕೂಡ ಹರಡುವ ಒಂದು ಸಂದರ್ಭ ಇರುತ್ತೆ. ಮತ್ತೆ ರೇನ್ ಶೆಲ್ಟರ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಆ ಟೈಮಲ್ಲಿ ಮಳೆ ನೀರು ಡೈರೆಕ್ಟ್ ಭೂಮಿ ಮೇಲೆ ಅಥವಾ ಈ ಪಾಲಿಥಿನ್ ಚೀಲದಲ್ಲಿ ಬಿದ್ದಾಗ ಈ ಏನು ಮಣ್ಣು ಸಿಡಿಯುತ್ತೋ ಆ ಸಿಡಿದ್ಬಿಟ್ಟು ಬೇರೆ ಪಾಲಿಥಿನ್ ಚೀಲ್ಗಳು ಕೂಡ ಹರಡೋ ಸಂದರ್ಭ ಇರುತ್ತೆ. ಸೊ ಹೀಗೆ ಡ್ಯಾಂಪಿಂಗ್ ಅಪ್ ಕೂಡ ಸ್ಪ್ರೆಡ್ ಆಗೋ ಸಮಸ್ಯೆ ಇರುತ್ತೆ. ಹೀಗಾಗಿ ರೇನ್ ಶೆಲ್ಟರ್ಸ್ ಅನ್ನ ಯೂಸ್ ಮಾಡಬೇಕು, ಸ್ಮಾಲ್ ಟನಲ್ಸ್ ಅನ್ನ. ಹಾಗೆ ತುಂಬಾ ಜಾಸ್ತಿನೇ ಆದ್ರೆ ಕಾರ್ಬನ್ಡೈಸಿಮ್ 1 ಗ್ರಾಮು 1 ಲೀಟರ್ಗೆ ಹಾಕ್ಬಿಟ್ಟು ಡ್ರೆಂಚ್ ಅನ್ನ ಕೂಡ ಮಾಡ್ಕೋಬಹುದು. ಪಾಲಿಥಿನ್ ಚೀಲಗಳಿಗೆ ಹಾಕ್ಬೇಕಾಗುತ್ತೆ, ಡ್ರೆಂಚ್ ಮಾಡಬೇಕಾಗುತ್ತೆ, ನೆನೆಸ್ಬೇಕಾಗುತ್ತೆ. ಹೌದು, ಸಸಿಗಳ ಸುತ್ತ ನಾವು ಅದನ್ನ ನೆನೆಸ್ಬೇಕಾಗುತ್ತೆ, ಬುಡಕ್ಕೆ ತೋರಿಸಬೇಕಾಗುತ್ತೆ. ಹೌದು ಸರ್, ಇದು ಮುಖ್ಯವಾದ ರೋಗ, ಇದು ಮುಖ್ಯವಾದ ರೋಗ. ಸೊ ಇದನ್ನ ಬಿಟ್ಟರೆ ಎಲೆ ಚುಕ್ಕೆ ರೋಗಗಳು ಬರುತ್ತೆ. ಮೊದಲನೇ ಎಲೆ ಚುಕ್ಕೆ ರೋಗ ಅಂತಂದ್ರೆ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅಂತ ಹೇಳಿ ಬರುತ್ತೆ. ಸೊ ಇದು ನರ್ಸರಿಯಲ್ಲಿ ಅಂತ ಏನು ಪ್ರಾಬ್ಲಮ್ ಏನಿಲ್ಲ, ಅಕಸ್ಮಾತ್ ಆಗಿ ಏನೋ ಪ್ರಾಬ್ಲಮ್ ಬಂದರೂ ಕೂಡ ಇದಕ್ಕೆ ಪ್ರೊಪಿಕೊನೋಸಾಲ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಅದನ್ನ 1 ml 1 ಲೀಟರ್ಗೆ ಹಾಕಿಬಿಟ್ಟು ಎಲೆಗಳಿಗೆ ಸಿಂಪರಣೆ ಮಾಡಿದ್ರೆ ಸಾಕು, ಕಂಟ್ರೋಲ್ ಮಾಡಬಹುದು. ಇನ್ನು ಮೂರನೇದಾಗಿ ಇನ್ನೊಂದು ಎಲೆ ಚುಕ್ಕೆ ರೋಗ ಬರುತ್ತೆ, ಅದು ಲೀಫ್ ಸ್ಪಾಟ್ ಅಥವಾ ಬ್ಲೈಟ್ ಅಂತಾನು ಕರಿತೀವಿ. ಅದು ಏಪ್ರಿಲ್ ಮೇ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು 75% ಶೇಡ್ ಅನ್ನ ಯಾಕೆ ಮೆಂಟ್ ಮಾಡಿ ಅಂತ ಹೇಳ್ತೀವಿ, ಈ ಎಲೆ ಚುಕ್ಕೆ ರೋಗ ಬರಬಾರ್ದು ಅಂತ. ಅಂದ್ರೆ ಅಂಗಮಾರಿ ರೋಗ, ಅಂಗಮಾರಿ ರೋಗ. ಹೌದು ಹೌದು, ಅಕಸ್ಮಾತ್ ಆಗಿ ಈ ರೋಗ ಏನಾದ್ರು ಬಂದ್ರೆ ಇದಕ್ಕೆ ನಾವು ಟೆಬಿಕೊನೋಸಾಲ್ ಅಂತ ಕೆಮಿಕಲ್ ನೇಮು, ಕಾಮನ್ ಟ್ರೇಡ್ ನೇಮ್ ಅಲ್ಲಿ ಬ್ಯೂನೋಸ್ ಅಂತ ಒಂದ್ ಸಿಗುತ್ತೆ. ಸೊ ಇದನ್ನು ಕೂಡ 1 ml 1 ಲೀಟರ್ಗೆ ಹಾಕಿಬಿಟ್ಟು ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಇದು ಕೂಡ ನಿರ್ವಹಣೆಯನ್ನು ಮಾಡಬಹುದು. ಸೊ ಇದು ಬಿಟ್ರೆ ನರ್ಸರಿಯಲ್ಲಿ ಬೇರೆ ಅಂತ ಹೇಳಿಕೊಳ್ಳುವಂತ ಅಥವಾ ಅಂತ ನಷ್ಟವನ್ನ ತರ್ತಕ್ಕಂತಹ ರೋಗಗಳು ಯಾವುದು ನರ್ಸರಿಯಲ್ಲಿ ಕಂಡು ಬರಲ್ಲ. ಅಂದ್ರೆ ಒಟ್ಟಾರೆ ಎಷ್ಟು ದಿನಗಳಿಗೆ ಈ ಸಸಿಗಳು ನೆಡೋದಕ್ಕೆ ತಯಾರಾಗ್ತವೆ? ಬೀಜಗಳನ್ನ ಸಸಿ ಮಡಿಗೆ ಹಾಕೋದ್ರಿಂದ ಹಿಡಿದು ಮುಖ್ಯ ತೋಟಕ್ಕೆ ನಾಟಿ ಮಾಡುವ ಅವಧಿ ಏನಂತಂದ್ರೆ 6-8 ತಿಂಗಳು ಗಿಡಗಳು ನೆಡಬಹುದು. ಅಂದ್ರೆ ಸಾಧಾರಣವಾಗಿ ಜೂನ್ ಜುಲೈನಲ್ಲಿ ಹಾಕೋಬಹುದು. ಹೌದು, ಆಗಸ್ಟ್ ಮುಗಿತಾ ಬಂದಂಗೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಈ ಸಸಿಗಳನ್ನ ಮುಖ್ಯ ತೋಟಗಳಲ್ಲಿ ನಾಟಿ ಮಾಡ್ಕೋಬೇಕು. ಮಳೆ ಬಂದು ಚೆನ್ನಾಗಿ ಮಣ್ಣು ಕೂಡ ನೆಂದಿರುತ್ತೆ, ಮಳೆನೂ ಸ್ವಲ್ಪ ಇಳಿಮುಖ ಆಗುತ್ತೆ ಆಗಸ್ಟ್ ಅಂತ ಸಂದರ್ಭದಲ್ಲಿ ಹಾಕೋಬಹುದು. ಹಾಕೋಬಹುದು. ಹಾಕೊಂಡಾಗ ಮಣ್ಣಿನ ಒಂದು ಮಾಯಿಶ್ಚರ್ ಅಥವಾ ತೇವವನ್ನ ಯೂಸ್ ಮಾಡಿಕೊಂಡು ಸಸಿಗಳು ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಇದೇ ಹಂತದಲ್ಲಿ ನಾನು ಇನ್ನೊಂದು ಸಲಹೆನ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಆಗಸ್ಟ್ ಟೈಮಲ್ಲಿ ಪ್ಲಾಂಟಿಂಗ್ ಮಾಡೋದಂತ ನಾವು ಹೇಳ್ತಾ ಇದೀವಿ, ನೀರು ಇರ್ತಕ್ಕಂತಹ ಕಾಫಿ ಬೆಳೆಗಾರರು ಮಾಡಬೇಕಾದ ಒಂದು ಕಾರ್ಯಕ್ರಮ ಅಂತಂದ್ರೆ, ಈಗ ಮಳೆಗಾಲ ನಮ್ದು ಮುಗಿತಾ ಬರುತ್ತೆ ಆಗಸ್ಟ್ ಟೈಮಲ್ಲಿ ಅಥವಾ ಒಂದು ಸೆಪ್ಟೆಂಬರ್ ಅಲ್ಲಿ ಮಳೆ ಇಳಿಮುಖ ಆಗುತ್ತೆ, ಅಲ್ಲಿಗೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಜೊತೆ ಜೊತೆಗೆ ಬಿಸಿಲು ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಮಣ್ಣಿನ ತೇವಾಂಶ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೆಟ್ಟಂತಹ ಗಿಡಗಳಿಗೆ ಮುಂದಿನ ದಿನಗಳಲ್ಲಿ ನೀರು ಕಲ್ಪಿಸಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಒದಗಿ ಬರುತ್ತೆ. ನೆರಳಿನ ಪ್ರಮಾಣ ಜಾಸ್ತಿ ಇದ್ದವರು ಮತ್ತೆ ನೀರಿನ ಅನುಕೂಲ ಇದ್ದವರು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ನೆಟ್ಕೋಬಹುದು. ಸೊ ಬಟ್ ಯಾರಿಗೆ ತಮ್ಮ ತಮ್ಮ ತೋಟಗಳಲ್ಲಿ ನೆರಳಿನ ಪ್ರಮಾಣ ಕಡಿಮೆ ಇರುತ್ತೆ, ನೀರಿನ ಲಭ್ಯತೆ ಇರಲ್ಲ, ಸೌಕರ್ಯ ಇರಲ್ಲ ಅವರಿಗೆ, ಅವರು ಏನ್ ಮಾಡಬಹುದು ಅಂತಂದ್ರೆ ಈ ಮೇ ಅಥವಾ ಜೂನ್ ಟೈಮಲ್ಲಿ ಗಿಡಗಳನ್ನ ನೆಟ್ಕೋಬಹುದು. ಪಾತಿಗಳಲ್ಲೇ ಅವನ್ನ ಬೆಳೆಸ್ಬಿಟ್ಟು ಒಂದು ವರ್ಷ ಆಗುವವರೆಗೂ ಬಿಟ್ಟು, ಸೊ ಆಮೇಲೆ ಅವುಗಳನ್ನ ಮೇ ಟೈಮಲ್ಲಿ ನೆಟ್ಕೊಳ್ಳೋದ್ರಿಂದ ಅವರಿಗೆ ಮೇ ಟೈಮಲ್ಲಿ ಜೂನ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಸೊ ಅದು ಕೂಡ ಆ ಸಸಿಗಳಿಗೆ ಬೇರ್ ಹಿಡ್ಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ. ಅಂದ್ರೆ ಎಲ್ಲಿ ನೀರಿನ ಲಭ್ಯತೆ ಇರಲ್ಲ, ಹೌದು, ನೆರಳು ಜಾಸ್ತಿ ಇರಲ್ಲ, ಹೌದು, ಅಂತವರು ಮೇ ಜೂನ್ ತಿಂಗಳಲ್ಲಿ ಸಸಿಗಳನ್ನು ನಾಟಿ ಮಾಡ್ಕೋಬಹುದು. ಒಳ್ಳೆಯದು. ನೀರಿನ ಒಂದು ಸೌಕರ್ಯ ಇರುವಂತವರು, ಹೌದು, ಸಾಕಷ್ಟು ನೆರಳು ಇರುವಂತವರು, ಹೌದು, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಸಸಿಗಳನ್ನು ನಾಟಿ ಮಾಡ್ಕೋಬಹುದು. ಹೌದು ಸರ್, ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಸಸಿ ಮಡಿ ವಿಧಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನಾಗರಾಜ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8277619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8277619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು, ತಾವಿರೋರ್ಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ಸಸಿ ಮಡಿ ವಿಧಾನವನ್ನು ನಾವು ಹೇಗೆಲ್ಲ ಅನುಸರಿಸಬೇಕಾಗತ್ತೆ, ಹೇಗೆಲ್ಲ ಸಸಿಗಳ ಉತ್ಪಾದನೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸಂದರ್ಶನ ಕೇಳಿದಿರಿ. ಈಗ ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೇರಿ 12,300 ರೂಪಾಯಿಯಿಂದ 13,200 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,600 ರೂಪಾಯಿಗಳು, ರೊಬಸ್ಟಾ ಚೇರಿ 10,900 ರೂಪಾಯಿಯಿಂದ 11,650 ರೂಪಾಯಿಗಳು. ಕಾಫಿ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನೀವು ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ನೆಲ್ಲಿಕಾಯಿ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಪೊನ್ನಂಪೇಟೆರ ಬಾಳೆಲೆ ಸುಳುಗೋಡು ಗ್ರಾಮತರ ಚಪ್ಪುಡಿರ ಸೋಮಯ್ಯ ಅಯ್ಯಂಗ ಇಕ್ಕಮರಣ ಪಟ್ಟಿತು. ಅಳುವದ ಐಂಬತ್ತು ಬೈತರ ಚಪ್ಪುಡಿರ ಸೋಮಯ್ಯ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಒರು ಗಂಟೆಗೆ ಅಯ್ಯಂಡ ಸ್ವಗೃಹತಲು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಂಗೆ ಭಾಗಮಂಡಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡು ಕೂಟಲಿ ನಾಡ್ದು ತಾರೀಕು 20ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಭಾಗಮಂಡಲ ಕೋರಂಗಾಲ ಜ್ಞಾನೋದಯ ಆಂಗ್ಲ ಮಾಧ್ಯಮ ಪ್ರೌಢ ಹೈಸ್ಕೂಲ್ಲಿ 2024-25 ಸಾಲಿನ ದಿವಂಗತ ಡಾಕ್ಟರ್ ಇರುವೈಲು ರಘುರಾಮ ಆಶ್ರಣ ಮತ್ತು ಲೀಲಾ ಆಶ್ರಣ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮ ಮತ್ತು ಗೌರವ ಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕಾ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 24-27 ಮುಟ ನಾಲ್ಕು ದಿನ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿಪೇಟೆನ ರಾಜಾ ಸೀಟ್ ಮತ್ತು ಗಾಂಧಿ ಬಾಣಿಲಿ ಹೂಹಣ್ಣಿನ ಪ್ರದರ್ಶನ ಏರ್ಪಾಡಾಟು. ತಾರೀಕು 24ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಹೂಹಣ್ಣಿನ ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿದೆ. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನಲ್ಲಿ ಇದೇ ತಾರೀಕು 22ಕ್ಕೆ ಮಧ್ಯಾಹ್ನ 2 ಗಂಟೆ ಮೇಲೆ ಮನರ ಕೆಲಸಗೆ ಇರದರಿಂದ ಭಕ್ತರಿಗೆ ದೇವಸ್ಥಾನಕ್ಕೆ ಹೋಗಿ ಅವಕಾಶ ಇರ್ದು ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸೋಳು. ಸುಂಟಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್, ಪ್ರೌಢ ಹೈಸ್ಕೂಲ್ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ನಾಳೆ ಬೆಳಿಗ್ಗೆ 10:30 ಗುರು ಶಿಷ್ಯರ ಸಮ್ಮಿಲನ ಮತ್ತು ಸ್ನೇಹ ಸಂಗಮ ಜಂಬರ ಏರ್ಪಾಡಾಟು. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ಕಡೆಯಿಂದ ಇದೇ ತಾರೀಕು 23 ಮತ್ತು 24ಕ್ಕೆ 2 ದಿನ ಮಡಿಕೇರಿ ಭಾರತೀಯ ವಿದ್ಯಾಭವನ ಕೇಂದ್ರದಲ್ಲಿ ನೀನಾಸಂ ತಿರುಗಾಟದ ನಾಟಕ ಪ್ರದರ್ಶನ ನಡೆದಿದೆ. ನಾಪೋಕ್ಲು ಹೋಬಳಿನ ನರಿಯಂದಡ ಗ್ರಾಮ ಪಂಚಾಯತಿನ ಸಭಾಮಂಡಳಿ ಇದೇ ತಾರೀಕು 29ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಅಂದು ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬೇರೆ ಬೇರೆ ಪಿಂಚಣಿ ತಗೊಂತಿರವು ತೊಂದರೆ ತಾಪತ್ರೆಗೆ ಇದ್ದರೆ ನೋಂದಾಯಿಸಿ ಕಣಕುತ್ತ ತಹಶೀಲ್ದಾರ್ ಪ್ರವೀಣ್ ಕುಮಾರವು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 21ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮೈಸೂರು ಕುಶಾಲನಗರ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಯೋಜನೆನ 2027 ಜೂನ್ ಆಖಿರಿನೊಳಗೆ ಮುಗಿಸಿವೆತ್ತ ಸಂಸದ ಯದುವೀರ್ ಒಡೆಯರವು ಮಾಹಿತಿನ ಕೊಟ್ಟಳು. ಸಂಘಟಕ, ಪತ್ರಕರ್ತ, ಚಿತ್ರನಟ, ಸಾಹಿತಿ ಬೊಳ್ಳಾಜಿರ ಬಿ ಅಯ್ಯಪ್ಪ ಅವರನ್ನ ಕೇರಳ ರಾಜ್ಯದ ಕಾಸರಗೋಡು ಕನ್ನಡ ಭವನದ ಕೊಡಗು ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಎಲ್ಲವರ ಕೂಡು ಕೂಟಲಿ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ಇದೇ ತಾರೀಕು 24ಕ್ಕೆ ಮುಟ್ಟ ನಡೆದಿದೆ. ತಾರೀಕು 20ಕ್ಕೆ ಸೋಮಾರ್ಪೇಟೆ ತಾಲೂಕು ನೌಕೆ ಅಲ್ಲಿನ ಆರೋಗ್ಯ ಕೇಂದ್ರದಲ್ಲಿ, ತಾರೀಕು 21ಕ್ಕೆ ಕುಶಾಲನಗರ ತಾಲೂಕು ನೌಕೆ ಅಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ತಾರೀಕು 22ಕ್ಕೆ ಪೊನ್ನಂಪೇಟೆ ತಾಲೂಕು ನೌಕೆ ಪೊನ್ನಂಪೇಟೆ ಉಪ ಆರೋಗ್ಯ ಕೇಂದ್ರದಲ್ಲಿ, ತಾರೀಕು 23ಕ್ಕೆ ವಿರಾಜಪೇಟೆ ತಾಲೂಕು ನೌಕೆ ಅಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ, ಹಾಗೆ ತಾರೀಕು 24ಕ್ಕೆ ಮಡಿಕೇರಿ ತಾಲೂಕು ನೌಕೆ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏರ್ಪಾಡಾಟು. ಜಿಲ್ಲೆಯ ಹಿರಿಯ ನಾಗರಿಕರು ಇದರ ಲಾಭನ ಪಡ್ಕೊಳ್ಳಕ್ಕೂ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗ ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಮಹಾಯೋಗಿ ಶ್ರೀ ವೇಮನ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ತರಬೇತಿ ಕೇಂದ್ರದ ಕಡೆಯಿಂದ ಮಡಿಕೇರಿಯಲ್ಲಿರುವ ಗೂಡೆಗಳ ಕ್ರೀಡಾ ಆಸ್ಟೇಲಿಗೆ ಪ್ರತಿಭಾವಂತ ಹಾಕಿ ಆಟಗಾರರ ಆಯ್ಕೆ ಪ್ರಕ್ರಿಯೆ ಬರುವ ತಿಂಗಳ 1 ಫೆಬ್ರವರಿಗೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಾಯಿ ಹಾಕಿ ಟರ್ಫ್ ಬಾಣಿಲಿ ನಡೆದಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ 12-18 ವರ್ಷದೊಳಗಿನ ಗೂಡೆಗ ಭಾಗವಹಿಸಕ್ಕೂ ಕೇಂದ್ರದ ಆಡಳಿತಾಧಿಕಾರಿಗ ತಿಳಿಸೋಳು. ಇದೇ ತಿಂಗಳ ತಾರೀಕು 26ಕ್ಕೆ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಎನ್ಸಿಸಿ ಕರ್ನಾಟಕ ಮತ್ತು ಗೋವಾ ಬೆಟಾಲಿಯನ್ ಆರ್ಮಿ ವಿಂಗಿಂದ ಜಿಲ್ಲೆನ ಹೈದ ಕೆದಂಬಾಡಿ ಕೃಷ್ಣ ಆಯ್ಕೆಯಾಯಿತು. ಸುಳ್ಯದ ಎನ್ಎಂಸಿ ಕಾಲೇಜಲ್ಲಿ 3ನೇ ವರ್ಷದ ಬಿಕಾಂ ಓದ್ತಿರುವ ಕೃಷ್ಣ ಮಡಿಕೇರಿ ತಾಲೂಕು ಕುಂದಚೇರಿ ಗ್ರಾಮದ ಕೆದಂಬಾಡಿ ಲವಭರತ ಗೌರಮ್ಮ ದಂಪತಿಗಳ ಮಂಗ. ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯ ಹೊಸ ಕಟ್ಟಡದ ಬಾಕಿ ಕೆಲಸಗಳಿಗೆ ರಾಜ್ಯ ಸರ್ಕಾರ

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನೃಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ನಾಳೆ ಮಹಾಯೋಗಿ ಶ್ರೀ ವೇಮನ ಪುಟ್ಟನ ನಾಳು. ಇದೇ ತಿಂಗಳ 24-27 ರಾಜ ಸಿಟ್ಲು ಪೂ ಪಣ್ಣು ಪ್ರದರ್ಶನ ಮಾರಾಟ. ಸುದ್ದಿರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಈಯಂಗಡ ಕೂಡು ಕೂಟತ್ತು ಮಹಾಯೋಗಿ ಶ್ರೀ ವೇಮನ ಪುಟ್ಟನ ನಾಳನ ನಾಳೆ ಪಲಾಕ 11 ಮಡಿಕೇರಿಯ ಗಾಂಧಿ ಪರಂಬಲು ನಡೆತುವ. ಮುಖ್ಯ ಬೆಂದುವಳಾಯಿತು ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅನತೆ ಕೊಡಗು ಉಸ್ತುವಾರಿ ಮಂತ್ರಿಗಳನ್ನ ಎನ್ಎಸ್ ಬೋಸರಾಜು, ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರನ್ನ ಶಾಸಕ ಅಜ್ಜಿಕುಟ್ಟಿರಯ್ಯ ಸ್ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರ ಶಾಸಕ ಮಂತರ್ಗೌಡ, ಸಂಸದಂಗ ಮುಖ್ಯಪಟ್ಟಯಂಗ ಕೂಡಿಯಾಡುವ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಿಂಜ ತೋಟಗಾರಿಕೆ ಇಲಾಖೆಯ ಕೂಟಾದ ನೀರು ಪೂ ಪಣ್ಣು ಪ್ರದರ್ಶನ ಇದೇ ತಿಂಗಳ 24-27 ಮಡಿಕೇರಿಯ ರಾಜಸೀಟು ಪಿಂಜ ಗಾಂಧಿ ಪರಂಬಲು ನಡಪ. ಅಂದು ಮಜ್ಜನ 3 ಮೊಳಿಯಿಡುವ ಕಾರ್ಬಾರ್ಕ್ ಮುಖ್ಯ ಬೆಂದುವಳಾಯಿತು ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸರಾಜು, ತೋಟಗಾರಿಕಾ ಪಿಂಜ ಗಣಿ ಭೂ ವಿಜ್ಞಾನ ಸಚಿವಂಗಳಾನ ಎಸ್ಎಸ್ ಮಲ್ಲಿಕಾರ್ಜುನ, ಶಾಸಕಂಗಳಾನ ಮಂತರ್ಗೌಡ, ಅಜ್ಜಿಕುಟ್ಟಿರಯ್ಯ ಸ್ಪೊನ್ನಣ್ಣ, ಸಂಸದಂಗಳಾನ ಯದುವೀರ್ ಕೃಷ್ಣದತ್ತ ಒಡೆಯರ್ ಮುಖ್ಯಪಟ್ಟಯಂಗ ಕೂಡಿಯಾಡುವ. ಸರ್ಕಾರ ಹತ್ರ ಆದೇಶ ಹತ್ರ ಪೋಲೆ ಕೊಡಗು ಜಿಲ್ಲೆಯಲ್ಲಿ ಆದಾಯ ತೆರಿಗೆ ಕಟ್ಟಿನ ಪಾವತಿದಾರಂಗಡ ಒಟ್ಟು 903 ಆದ್ಯತಾ ಪಡಿತರ ಚೀಟಿನ ಆದ್ಯತೇತರ ಪಡಿತರ ಚೀಟಿ ಆಯಿತು ಪರಿವರ್ತನೆ ಮಾಡಿತು. ಆಚಿಂಗ್ ಸರ್ಕಾರ ಪುನಃ ಪರಿಶೀಲನೆ ಮಾಡಣಕ್ಕೆ ಯಥಾವತ್ತಾಯಿತು. 903 ಬಿಪಿಎಲ್ ಪಡಿತರ ಚೀಟಿ ಆಯಿತು ಮಿಂಜ ಕಡಿತ ಪೋಪನೆಗೆ ಇದರ ಬಗ್ಗೆ ಅವರ ಮಾಹಿತಿಗೆ ಸಂಬಂಧಪಟ್ಟ ತಾಲೂಕು